ನೀವು ಯೋಚನೆ ಮಾಡಿದ ಹಾಗೆ ಹೇಗೆ ಮಾಡಬಹುದು ಅಂತ? ನನಗೆ ಕಾಣುವ ಹಾಗೆ ಈಗ ಕೃಷಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾಗಿ ಸರ್ಕಾರದಿಂದ ಬೇರೆ ಬೇರೆ ರೀತಿಯ ಸವಲತ್ತುಗಳು ಸಹಾಯಧನಗಳೆಲ್ಲ ಕೊಡ್ತಾ ಇದ್ದಾರೆ. ಇದು ಬರೀ ರಾಜಕೀಯ ಪ್ರೇರಿತವಾಗಿ ಕಾಣ್ತಾ ಅಷ್ಟೇ ಹೊರತು ಕೃಷಿಕರಿಗೆ ಪ್ರಯೋಜನ ಆಗುವ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನಮಗೆ ಕೃಷಿ ಬೇಕಾದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಉಂಟು, ಅಲ್ಲಿರುವಂತೆ ಎಲ್ಲ ತಿಳಿದಂಥವರು ಪ್ರತಿಯೊಂದು ಕೃಷಿಗೆ ಅದಕ್ಕೆ ಆಗುವಂಥ ಉತ್ಪಾದ ಉತ್ಪಾದನಾ ವೆಚ್ಚ ಎಷ್ಟು, ಅದಕ್ಕೆ ವೈಜ್ಞಾನಿಕವಾದ ಬೆಲೆ ಎಷ್ಟು, ಇದನ್ನು ನಿಗದಿ ಮಾಡಿಕೊಂಡು ಎಷ್ಟು ಬೇಕು ಅದನ್ನು ಫಿಕ್ಸ್ ಮಾಡುವಂಥ ಒಂದು ವ್ಯವಸ್ಥೆ ಬೇಕು. ಅದು ಗೌರ್ಮೆಂಟ್ನಲ್ಲಿ ಆದರೆ ಒಳ್ಳೆಯದು. ಈಗ ನಮಗೆ ಬೇರೆ ಎ ಪಿ ಎಂ ಸಿ ಅದು ಇದೆಲ್ಲ ಮಾಡ್ತಾ ಇರ್ತಾರೆ, ಆದರೆ ಬೆಳೆ ಬಗ್ಗೆ ಯಾರೂ ಸ್ಥಿರತಿಲ್ಲ, ಅದಕ್ಕೆ ಬೆಂಬಲ ಬೆಲೆ ಕೊಡುವಂಥದ್ದು ಇದೆಲ್ಲ ತಲೆ ಎತ್ತುವಂತ ವಿಷಯ ಅಲ್ಲ ಅದು. ಅದಕ್ಕೋಸ್ಕರ ಸರಿಯಾದ ವೈಜ್ಞಾನಿಕವಾದ ಒಂದು ಮಿನಿಮಮ್ ಪ್ರೈಸ್ ಇಷ್ಟು ಅಷ್ಟು ಮಾಡಿದ್ರೆ ಧೈರ್ಯವಾಗಿ ಕೃಷಿಯನ್ನು ಮಾಡಿಕೊಳ್ಳಬಹುದು. ಈ ಆಯ್ತು, ಅಡಿಕೆಗಾಗ್ಬೋದು, ತೆಂಗಿಗಾಗ್ಬೋದು, ಅಥವಾ ಕಾಳುಮೆಣಸಿಗಾಗ್ಬೋದು, ಉತ್ಪಾದನಾ ವೆಚ್ಚ ಇಷ್ಟು ಅಂತ ನಿರ್ಧಾರ ಮಾಡಿದ್ವಿ, ಬೆಲೆಯನ್ನು ಕೊಡುವವರು ಯಾರು? ಈಗ ಮಾರ್ಕೆಟ್ನಲ್ಲಿ ನಮಗೆ ಈಗ ಒಂದು ಎಷ್ಟು ಸ್ಕ್ಯಾರ್ಸಿಟಿ ಉಂಟು. ಈಗ ಅಡಿಕೆ ಉದಾಹರಣೆ, ನಾವು ಮೇನ್ ಅಡಿಕೆ ಕೃಷಿ ಮಾಡ್ತಾ ಇದ್ದೇವೆ, ಅದರ ಉತ್ಪಾದನೆಗೆ ನಮಗೆ ಎಷ್ಟು ಬರ್ತದೆ ಸಾಧಾರಣವಾಗಿ ಲೆಕ್ಕ ಉಂಟಲ್ಲ. ಈಗ ನಮ್ಮ ದಕ್ಷಿಣ ಕನ್ನಡ, ಹೆಚ್ಚಾಗಿ ನಮ್ಮ ದಕ್ಷಿಣದ ಕಾಸರಗೋಡು ಈ ಏರಿಯಾದಲ್ಲಿ ಅಡಿಕೆ ಬೆಳೀತದೆ. ಟೋಟಲ್ ಆಗಿ ನಮಗೆ ಸಾಧಾರಣ ಒಂದು ಇಷ್ಟು ಸಿಗ್ಬೋದು ಅಲ್ಲ, ಅಷ್ಟೇ ಡಿಮ್ಯಾಂಡ್ ಎಷ್ಟು ಉಂಟು ಅಂತ ಗೊತ್ತಿರ್ತದೆ. ಅವಾಗ ಅಲ್ಲಿ ಮಾರ್ಕೆಟ್ ಎಷ್ಟು, ನಮ್ಮ ಇಲ್ಲಿಯ ಮಾರ್ಕೆಟ್ ನಮಗೆ ಎಷ್ಟಕ್ಕೆ ಕೊಡಬಹುದು, ಇದರ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಇದನ್ನೆಲ್ಲನೂ ಒಂದು ವೈಜ್ಞಾನಿಕ ಲೆಕ್ಕಾಚಾರ ಹಾಕಿ ನಷ್ಟ ಬಾರದ ರೀತಿಯಲ್ಲಿ ಒಂದು ಫಿಕ್ಸ್ ಮಾಡುವಂಥ ವ್ಯವಸ್ಥೆ ಮಾಡಿದೆ. ಈಗ ತೋಟಗಾರಿಕೆ ಯಾವುದು ಇದೆಲ್ಲ ಉಂಟಲ್ಲ ಡಿಪಾರ್ಟ್ಮೆಂಟ್ಗಳು, ನಮಗೆ ಅದು ಆ ರೀತಿಯಾಗಿ ವ್ಯವಸ್ಥೆ ಮಾಡಿ. ಈಗ ಕ್ಯಾಂಪ್ಕ ಉಂಟು, ಪ್ರೈವೇಟ್ ಆಗಿ ಒಂದು ಸಂಸ್ಥೆ ಉಂಟು, ಇದೇ ರೀತಿ ಹಾಪ್ ಕಾಮ್ಸು ಇಂಥ ಸೊಸೈಟಿಗಳು ಉಂಟಲ್ಲ, ಇವೆಲ್ಲ ಒಟ್ಟು ಸೇರಿ ಹಾಗೆ ಮಾಡಿದರೆ ಅದೊಂದು ಸರಿಯಾಗಿ ಹೋಗುವುದು ಕಾಣ್ತದೆ ನನಗೆ. ಈಗ ರೈತರ ದೃಷ್ಟಿಯಲ್ಲಿ ಹೇಳಿ, ಅಥವಾ ರೈತರಾಗಿ ಹೇಳಿ, ನಿಮ್ಮ ಅಡಿಕೆ ಉತ್ಪಾದನೆಗೆ ಒಂದು ಉತ್ಪಾದನಾ ವೆಚ್ಚ ಎಷ್ಟು ಕಿಲೋಗೆ? ಅದೀಗ ಸ್ವಲ್ಪ ಕಷ್ಟ ಆಗಿದೆ ಹೇಳಲಿಕ್ಕೆ. ಅಂದರೆ ಹೊಸ ಕೃಷಿ ನಾವು ನೋಡಿದರೆ ಒಂದು ಈಗಿನ ಕೂಲಿ ಮಜೂರಿ ಲೆಕ್ಕ ಹಾಕಿದರೆ, ಈಗ ಸವಲತ್ತು ಗೌರ್ಮೆಂಟ್ ಲೆಕ್ಕ ಮಾಡಿದರೆ ಒಂದು ಕೂಲಿಗೆ ಎಷ್ಟು ಅವ್ರದ್ದು ಲೆಕ್ಕ ಉಂಟು. ನಾವು ಪ್ರಕೃತಿ ನೋಡುವಾಗ, ಅದು ಪ್ರಾಕ್ಟಿಕಲ್ ಆಗಿ ನೋಡುವಾಗ, ನಾವು ಇವತ್ತು 600 ರೂಪಾಯಿ ಕೊಡ್ತಾ ಇದ್ದೇವೆ. ಇದು ಗೌರ್ಮೆಂಟ್ಗೆ ಗೊತ್ತೇ ಇರುವುದಿಲ್ಲ, ಅವ್ರದ್ದು 300 ಉಂಟು. ಇದು ಗೌರ್ಮೆಂಟ್ ಲೆಕ್ಕ, ಆ್ಯಕ್ಚುಲಿ ನಡೆಯುತ್ತೆ ಅವ್ರದ್ದು ಬೇರೆ. ಅದು ನಮಗೆ ಬೇಕಾದ ಕಾಲಕ್ಕೆ ಬೇಕಾದಾಗ ಸಿಗುವುದಿಲ್ಲ. ನಮಗೆ ಅರ್ತ್ ವರ್ಕ್ ಮಾಡಬೇಕು ನೋಡಿ, ಒಂದು ಈ ಸ್ಕೀಮ್ಗಳಲ್ಲಿ ಕೆಲವು ಉಂಟು, ಮ್ಯಾನ್ಯುವಲ್ ವರ್ಕೇ ಮಾಡಬೇಕು ಅವರಿಗೆ. ಕೆಲವು ಸ್ಕೀಮ್ಗಳನ್ನು ಪಡ್ಕೊಳ್ಳಿಕ್ಕೆ ಉದಾಹರಣೆ ಹೇಳಿ, ನಾವು ತೋಟಗಾರಿಕೆಲ್ಲ ಎಲ್ಲ ಉಂಟು, ನೀವು ಒಂದು 500,000 ಅಡಿಕೆ ಹಾಕಬೇಕು, ಅದಕ್ಕೆ ಅವರ ಕೆಲವು ಸ್ಕೀಮ್ಗಳಲ್ಲಿ ಕೊಡ್ತಾರೆ. ಅವರು ಇಟಾಚಿಯಲ್ಲಿ ಮಾಡಿದ್ರೆ ಒಪ್ಪುದಿಲ್ಲ, ಅವರು ಮ್ಯಾನ್ಯುವಲ್ ಆಗಬೇಕು, ಮ್ಯಾನ್ಯುವಲ್ಗೆ ಅವರು ಇಷ್ಟು ಲೆಕ್ಕ ಉಂಟು. ಇದೆಲ್ಲ ಯಾವ ಕೃಷಿಯರ ಉದ್ದಾರ ಮಾಡಿಕೊಡುವಂಥದ್ದು ಹೇಳಿ ನೋಡಿ. ಈ ವ್ಯವಸ್ಥೆ ಸರಿಯಾಗಿದ್ದರೆ ನಮಗೆ ಲೆಕ್ಕಾಚಾರ ಒಂದೇ ಇರ್ತದೆ, ಮೂಲ ಅಲ್ಲಿ ವ್ಯವಸ್ಥೆ ಬೇರೆ ಇರ್ತದೆ. ನಮಗೆ ಇಲ್ಲಿ ಒಂದು ನಾವು ಯಾವುದೇ ಈಗ ನೋಡಿ, ಒಂದು ಎಕರೆ ಅಡಿಕೆ ತೋಟ ಮಾಡಿದ್ರೆ ಈಗ ಒಂದು 500 ಗಿಡ ಆಗ್ತದೆ, ಅದಕ್ಕೆ ನಾವು ಲ್ಯಾಂಡ್ ವರ್ಕ್ ಎಷ್ಟಾಗ್ತದೆ, ಅರ್ತ್ ವರ್ಕ್ ಆ ಗಿಡಕ್ಕೆ ಎಷ್ಟಾಗ್ತದೆ, ಇದೆಲ್ಲ ಈಗ ಲೆಕ್ಕಾಚಾರ ಮಾಡಿದರೆ ಈ ಅದು ಫಸಲು ಬರುವಾಗ ಸಾಧಾರಣ ಎಷ್ಟು ಒಳ್ಳೆ ಕೃಷಿ ಮಾಡಿದ್ರು 4-5 ವರ್ಷ ಆಗ್ಬೋದು. ಅವರ ಲೆಕ್ಕದಲ್ಲಿ ಒಂದು ಗಿಡದಲ್ಲಿ ಈಗ ಲೋಕಲ್ ಅಡಿಕೆ 2-2.5 ಕೆಜಿ ಅಡಿಕೆ, ಅದು ಈಗೇನೋ 500 ಮೇಲೆ ಉಂಟು. ಆದರೆ ಈ 5 ವರ್ಷ ಇದನ್ನು ಇದಕ್ಕೆ ಬೇಕಾದಂಥ ಮೂಲಭೂತ ಎಲ್ಲ ವಿಚಾರಗಳು ಮಾಡಿ, ಅರ್ತ್ ವರ್ಕು ಗಿಡಕ್ಕೆ ಮ್ಯಾನ್ ವರ್ಕು ಎಲ್ಲವೂ ಲೆಕ್ಕಾಚಾರ ಹಾಕಿದರೆ ನಮಗೆ ಈಗ ಕಾಣುವಂಥ 500 ರೂಪಾಯಿ ಅದು ಅಲ್ಲಿಂದ ಅಲ್ಲಿಗೆ ಆಗುವಷ್ಟು ಹೊರತು ನಷ್ಟ ಬರಲಿಕ್ಕಿಲ್ಲ. ಇದು ಹೋಗ್ಬೋದು ಅಂದರೆ ಬೇಕಾದಾಗ ಈ ಲೇಬರ್ ಸಿಕ್ಕುವುದಿಲ್ಲ, ಇದು ಸಮಸ್ಯೆ ಒಂದನೇ. ಮತ್ತು ಗದ್ದೆಗಾದರೆ ನಮಗೆ ಮೆಷಿನರಿ ಮಾಡ್ಬೋದು, ಕೊಯ್ಲಿಗೆ ಎಲ್ಲಕ್ಕೂ ಮೆಷಿನರಿ ಬಂದಿದೆ. ಅಡಿಕೆಗೆ ಅಂಥದ್ದು ವ್ಯವಸ್ಥೆ ಇದುವರೆಗೆ ಆಗಲಿಲ್ಲ, ಎಲ್ಲ ಮ್ಯಾನು ನಂಬಿಕೊಂಡೇ ಆಗಬೇಕಾಗ್ತದೆ, ಅವಾಗ ಸಮಸ್ಯೆ ಬರ್ತದೆ ಅಲ್ಲಿ ನಮಗೆ. ಈಗ ಅಡಿಕೆ ಕೃಷಿಯಲ್ಲೂ ಕೂಡ ಹತ್ತಾಳು ಬೇಕಾಗಿರುವಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಯಂತ್ರಗಳನ್ನು ಉಪಯೋಗಿಸಿಕೊಂಡು ಕಡಿಮೆ ಆಳುಗಳನ್ನು ಉಪಯೋಗಿಸಿಕೊಂಡು ಕೃಷಿ ಮಾಡುವ ಸಾಧ್ಯತೆಯ ಬಗ್ಗೆ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ನಿಮ್ಮ ಊರಿನಲ್ಲಿ ಹೇಗಿದೆ ಪರಿಸ್ಥಿತಿ? ಇದು ಈಗ ಹೆಚ್ಚಿನ ಕಡೆಗಳಲ್ಲಿ ಇರುವಂಥದ್ದು ಸಣ್ಣ ಹಿಡುವಳಿದಾರ, ಅಂದರೆ 3 ಎಕರೆ 2 ಎಕರೆ 3 ಎಕರೆ. ಈ 1 ಎಕರೆ 1.5 ಎಕರೆ ಇಂಥ ತೋಟದವರಿಗೆಲ್ಲ ಈ ಮೆಷಿನರಿ ಬಹಳ ಅದು ದುಬಾರಿ ಆಗ್ತದೆ ಅದನ್ನು ಇಟ್ಟುಕೊಳ್ಳುವಂಥದ್ದು. ಆವಾಗ ಮ್ಯಾನ್ಯುವಲ್ ನಂಬಿಕೊಳ್ಳಾಗ್ತದೆ. ಈ ಮ್ಯಾನ್ಯುವಲ್ ಕೂಡ ನಮಗೆ ಬೇಕಾದ ಸಿಕ್ಕುವುದಿಲ್ಲ. ಈಗ ಜನ ಇದ್ದಾರೆ ಆದರೆ ಬರೋರಿಲ್ಲ, ಹಾಗಾಗ ಅವರಿಗೆ ಮನೆಯವರಿಗೆ ಮಾಡಲಿಕ್ಕೂ ಆಗುದಿಲ್ಲ. ವಯಸ್ಸಾದವರು ಇರುವುದು, ಸಾರ್ ನನ್ನ 60 ವರ್ಷದವರು ಇರುವುದು, ಅವರಿಗೆ ಮಾಡು ಅಂತ ಹೇಳಿದರೆ ಅದು ಪರಿಪೂರ್ಣ ಕೆಲಸ ಆಗುವುದೂ ಇಲ್ಲ ಸಮಯಕ್ಕೆ ಆಗುವಾಗ. ಹಾಗಂದ್ರೆ ಹೊರಗಡೆಯಿಂದ ಬರುವವರು ಸಿಕ್ಕುವುದೂ ಇಲ್ಲ, ಸಿಕ್ಕಿದ್ರೂ ಅದು ಸಮಯಕ್ಕೆ ಸರಿಯಾಗಿ ಆಗುವುದಿಲ್ಲ. ಅವರಿಗೆ ಮಿಷಿನರಿ ಮಾಡು ಅಂತ ಹೇಳಿದರೆ ಅದು ಕಷ್ಟ ಸಾಧ್ಯ, ಅಂತಲ್ಲಿ ಸ್ವಲ್ಪ ಕೆಲಸ ಹಿಂದೆ ಬಿಡ್ತದೆ. ಸ್ವಲ್ಪ ಲಾರ್ಜ್ ಸ್ಕೇಲ್ ತೋಟ ಇರುವವರಿಗೆ ಈ ಮ್ಯಾನ್ಯುವಲ್ ಮಾಡಿಕೊಳ್ಬೋದು, ಯಾಕೆ ತೋಟದಲ್ಲಿ ರೋಡ್ ಸೈಡ್ ರೋಡ್ ಮಾಡಿತು, ವಾಹನದಲ್ಲಿ ತಗೊಂಡು ಹೋಗುವಂಥದ್ದು ಇದೆಲ್ಲ ಮಾಡಿಕೊಳ್ಬಹುದು. ಅವರಿಗೆ ವರ್ಕೌಟ್ ಆದಿತ್ತು ಹೊರತು ಸಣ್ಣ ಹಿಡಿದವರಿಗೆ ಆಗುವುದಲ್ಲ. ಈ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಒಂದಷ್ಟು ರೈತ ಉತ್ಪಾದಕ ಕಂಪನಿಗಳಾಗ್ಬೋದು ಅಥವಾ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘಗಳಾಗ್ಬೋದು, ಬ್ಯಾಂಕ್ಗಳಾಗ್ಬೋದು, ಇಂಥವು ಜಾಬ್ ವರ್ಕ್ ಅಂತ ಹೇಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಅಡಿಕೆ ಸಿಂಪರಣೆಗಾಗ್ಬೋದು, ಕೊಯ್ಲಿಗಾಗ್ಬೋದು, ತೆಂಗು ಕೊಯ್ಲು ಆಗ್ಬೋದು, ಇಂಥದ್ದಕ್ಕೂ ಕೂಡ ಜಾಬ್ ವರ್ಕ್ ಗಂಟೆಗೆ ಇಷ್ಟು ಅಥವಾ ಕಿಲೋಗೆ ಇಷ್ಟು ಅಂತ ನಿರ್ಧಾರ ಮಾಡಿರುವಂತಹದ್ದು. ಅಂಥದ್ದು ಬಂದರೆ ಬಹುಶಃ ವ್ಯವಸ್ಥೆ ಬಂದರೆ ಆ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ಬೋದಲ್ಲ. ನೀವು ಹೇಳಿದ ವಿಷಯ ಅದು ಬಹುಶಃ ಸಕ್ಸಸ್ ಆಗ್ಬೋದು ಅಂತ ಕಾಣ್ತದೆ ಮುಂದೆ ಮುಂದೆ. ಸ್ವಲ್ಪ ಭರವಸೆ ಉಂಟು. ನಮ್ಮೂರಿನಲ್ಲಿ ಕೂಡ ಅದೇ ತರ ಎಲ್ಲ ಅಂದ್ರೆ ಮಧ್ಯಮ ವರ್ಗದವರೇ ಇರುವಂತದ್ದು ಎಲ್ಲ 2 ಎಕರೆ 3 ಎಕರೆ 4 ಎಕರೆ ಒಳಗಿರುವ ಎಲ್ಲೋ ಒಂದೆರಡು ಜನ ಸ್ವಲ್ಪ ದೊಡ್ಡ ತೋಟದಲ್ಲಿ ಇರ್ಬೋದು. ಈ ನೀವು ಹೇಳಿದ ಈ ವ್ಯವಸ್ಥೆ ಬಂದ್ರೆ ಸ್ವಲ್ಪ ನೆಮ್ಮದಿಂದ ಇಟ್ಟು ಬಿಡುವ ಕಾಣುತ್ತೆ. ಈಗ ಮನೆಯಲ್ಲಿ ಯಾವುದೋ ಒಂದು ಎಲೆಕ್ಟ್ರಿಕಲ್ ವರ್ಕ್ ಆಗಬೇಕು ಅಥವಾ ಪ್ಲಂಬಿಂಗ್ ವರ್ಕ್ ಆಗಬೇಕು ಅಂದ್ರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಜನ ಬರ್ತಾರೆ. ಅದೇ ರೀತಿಯಲ್ಲಿ ಅಡಿಕೆ ಕೊಯ್ಲು ಮಾಡಬೇಕು, ಸಿಂಪರಣೆ ಮಾಡಬೇಕು ಅಂದ್ರೂ ಕೂಡ ಜನರ ಒಂದು ಪೂರೈಕೆ ಆಗುವುದಿದ್ರೆ ಯಾಕೆ ಆಗಬಾರ್ದು? ಆಗುವುದಿದ್ರೆ ಅದು ಸ್ವಾಗತಾರ್ಹ, ತುಂಬಾ ಒಳ್ಳೇದು. ಅದಕ್ಕೆ ಯಾರು ಮುಂದುವರಿಬೇಕು? ಒಂದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಸಂಸ್ಥೆಗಳು ಇರ್ತಲ್ಲ, ಇಂತಲ್ಲೆಲ್ಲ ಅದನ್ನು ಮಾಡಿದ್ರೆ ಅದು. ಈಗ ನಿಮ್ಮೂರಿನಲ್ಲಿ ಅಂತ ಒಂದು ತರಬೇತಿ ಏನಾದ್ರು ಆಗಿದೆಯಾ? ಈಗಾಗ ಆಗ್ಲಿಲ್ಲ, ಆದ್ರೆ ಇನ್ನು ಮುಂದೆ ನೀವು ಹೇಳಿದಂತ ಇದು ಬಹಳ ಒಳ್ಳೆ ವಿಚಾರ ಕಾಣ್ತೋಂಟು ಮನಸ್ಸಿಗೆ, ಮುಂದೆ ಹೋಗಿ ಸ್ವಲ್ಪ ಮಾಡುವುದ್ರೆ ಒಳ್ಳೆಯದಾಗಬಹುದು. ಈಗ ಎಷ್ಟೋ ಯುವಕರು ಉದ್ಯೋಗವನ್ನು ಅರಸಿಕೊಂಡು ಪೇಟೆಗೆ ಹೋಗುದನ್ನ ನಾವು ನೋಡ್ತೀವಿ, ಅವರನ್ನ ಊರಿನಲ್ಲಿ ಉಳಿಸಿಕೊಂಡು ಇಂಥ ಒಂದು ಸ್ವ ಉದ್ಯೋಗವನ್ನು ಮಾಡುವುದಕ್ಕೆ ಪ್ರೇರೇಪಿಸಬಹುದಲ್ಲ? ಅಂದ್ರೆ ಈ ಜನರಿಗೆ ಏನಾಗಿಂತ ಈಗ ಸ್ವಲ್ಪ ಈ ಐಟಿ ಬಿಟಿ ಈ ಹುಚ್ಚು ಜಾಸ್ತಿ ಆದ ಕಾರಣ ಇದಕ್ಕೆ ಒಲವು ಜಾಸ್ತಿ ಹೋಗ್ತಾ ಉಂಟು. ಇನ್ನು ನಿಧಾನ ಯಾವಾಗ ಹುಚ್ಚು ಬಿಡಿಸೋದು ಹೇಗೆ? ಅದನ್ನ ಬಿಡಬೇಕಿದ್ರೆ ಅದು ಏನಾಗಿದ್ರೆ ಒಂದು ಗಾದೆ ಉಂಟು ಮದುವೆ ಆಗಿದೆ. ಅದೇ ತರ ಇದು ಈ ಮೊದಲಿನ ಹುಚ್ಚು ಅದು ಇನ್ನೂ ಪೂರ್ತಿ ಬೆಳಿಲ್ಲ, ಅದು ಬಿಡ್ಬೇಕಷ್ಟೇ. ಇನ್ನು ನಿಧಾನವಾಗಿ ಇದು ಸ್ವಲ್ಪ ಬಿಡಬಹುದು ಅಂತ ಕಾಣ್ತದೆ ಅನಿವಾರ್ಯತೆ ಬರುವಾಗ, ಯಾಕಂದ್ರೆ ಪ್ರತಿಯೊಂದು ಕಾಸ್ಟ್ ಮೇಲೆ ಹೋಗ್ತಾ ಇರುವಾಗ ಅದು ಇಲ್ಲಿ ಪುನಃ ಅಲ್ಲಿಗೆ ಬರಬೇಕಂತ ಕಾಣ್ತದೆ, ಬಂದಿತ್ತು ಅಂತ ಕಾಣ್ತದೆ. ಈ ಒಂದಷ್ಟು ಯುವಕರು ಊರಿಗೆ ಬಂದಿರುವುದನ್ನ ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ಒಂದು ಸಾಧ್ಯತೆಯ ಬಗ್ಗೂ ಕೂಡ ಯೋಚನೆ ಮಾಡಿದ್ದಾರೆ, ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ. ನಿಮ್ಮ ಊರಿನಲ್ಲಿ ಹೇಗೆ ಉಂಟು ಪರಿಸ್ಥಿತಿ? ನಮ್ಮೂರಿನಲ್ಲಿ ವಿಶೇಷವಾಗಿ ಏನಿಲ್ಲ, ಕೊರೋನಾ ಸಮಯದಲ್ಲಿ ಒಮ್ಮೆ ಬಂದವರು ಪುನಃ ವಾಪಸ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹೆಚ್ಚಿನ ಮನೆಗಳಲ್ಲಿ ಜನಸಂಖ್ಯೆ ಕಡಿಮೆ, ವಯಸ್ಸಾದವರು ತಂದೆ ತಾಯಿರು ಮನೆಯಲ್ಲಿರ್ತಾರೆ, ಮಕ್ಕಳಿಗೆ ಉದ್ಯೋಗದ ಇದರಲ್ಲಿ ಅವರು ಆ ಇದರಲ್ಲಿ ಹೋಗ್ತಾ ಇರ್ತಾರೆ. ಈ ಕೃಷಿಯ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಕಡಿಮೆ ಆದ ಇದೇ ಕಾರಣದಿಂದಾಗಿ, ಸಮಯಕ್ಕೆ ಸರಿಯಾಗಿ ಕೆಲಸ ಆಗುದಿಲ್ಲ, ಲೇಬರ್ ಇಲ್ಲ. ಇದಾಗುವಾಗ ನಮ್ಮ ನಾವು ಒದ್ದಾಟ ಮಾಡಿದ ನೋಡೋ ಅವರಿಗೆ ಈ ಒದ್ದಾಟ ಬೇಡ ಅಂತ ಹೇಳುವ ಉದ್ದೇಶದಿಂದ ಹೋಗ್ತಾ ಇದ್ದಾರೆ. ಸರಿಯಾದ ವ್ಯವಸ್ಥೆ ಆಗ್ತಾ ಉಂಟು ಅಂದ್ರೆ ಅವರು ಪುನಃ ಬಂದರು. ಕೃಷಿ ಅಂದ್ರೆ ಬೇರೆಯವರು ಮಾಡಿದ್ ನಾವು ನೋಡುವುದಲ್ಲ, ನಾವು ಸ್ವತಃ ತೊಡಗಿಸಿಕೊಳ್ಳುವಂತ. ಅದು ತೊಡಗಿಸಿಕೊಳ್ಬೇಕಂದ್ರೆ ಈ ನಾವು ತೊಡಗಿಸಿಕೊಳ್ಳುವಷ್ಟು ಮಾಡಬಾರ್ದು. ಈ ಜಾಸ್ತಿ ಇದ್ರೆ ನಮಗೆ ಸಮಯ ಕೆಲಸ ಆಗುವ, ಈಗ ನನಗೆ ಉದಾಹರಣೆಗೆ ನಮ್ಮಲ್ಲಿ ಗೇರ್ ಉಂಟು, ರಬ್ಬರ್ ಉಂಟು, ಎಲ್ಲ ಕೃಷಿ ಉಂಟು. ಒಂದು ಕೃಷಿ ಹೋಗುವಾಗ ಒಂದು ಕೃಷಿ ಆಗುದಿಲ್ಲ, ಇದು ಸಮಸ್ಯೆ ಆಗುದು. ಅಂದ್ರೆ ಅದಕ್ಕೆ ಬೇಕಾದ ಈಗ ರಬ್ಬರಿಗೆ ಟ್ಯಾಪಿಂಗ್ಗೆ ಜನ ನಮಗೆ ಇನ್ನೊಬ್ಬರು ನಂಬಿಕೊಳ್ಬೇಕಷ್ಟೇ, ನಮಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವೇ ಮಾಡಿದ್ರೆ ಬೇರೆ ಯಾವ ಕೆಲಸವನ್ನು ಬಿಡ್ಬೇಕಷ್ಟೇ, ಆಯ್ತಾ? ಅದನ್ನು ನಂಬುದು ನಾವು ಹೊರಗಿನವ್ರನ್ನು. ಇವರು ಏನು ಮಾಡ್ತಾರೆ, ಸಮಯಕ್ಕಾಗ ಬರುವುದಿಲ್ಲ, ಅವರು ಅವರ ಲಾಭನ ನೋಡ್ಕೊಳ್ತಾ ಕೊಡುವಷ್ಟು ನಾವು ಹಣ ಕೊಡ್ತೇವೆ, ನಮಗೆ ಲಾಭ ಬರ್ತಾ ಉಂಟೋ ಅಲ್ಲಿ ಅವರು ಬಿಟ್ಬಿಡ್ತಾರೆ. ಹಾಗೆ ಗೇರು ಅಷ್ಟೇ, ನಮಗೆ ನಡೆಯುವುದು ಹೌದೆಲ್ಲರೂ ನಮಗ ನಮ್ಮ ನರ್ಸಿಂಗ್ ತಗೊಂಡಿದ್ದಾನು, ಅವ್ರು ಹೇಳಿದ ಪ್ರಕಾರ ನಟ್ಟಿದ್ದಾನೆ, ಎಲ್ಲವೂ ಮಾಡಿದ್ದೇನೆ. ಅದೇ ರೀತಿ ಬಂದಿದೆ ಇನ್ನೀಗ ನೋಡಿ, ಅದನ್ನು ಎಕ್ಲಿಕ್ಕೆ ಹೋಗುವಾಗ ಗೇರು ಆಗುವಾಗ ನಾವೊಬ್ಬರೇ ಅದಕ್ಕೆ ಹೋಗ್ಬೇಕು, ಒಂದರಲ್ಲಿ ಇಲ್ಲಿ ಹೋಗ್ಬೇಕು, ಹೀಗೆ ರಬ್ಬರ್ ಹೋಗ್ಬೇಕು, ಅಡಿಕೆ ತೋಟದ ಹೋಗ್ತಾ ಹೋಗಿ ಎಲ್ಲ ಕಡೆ ಹೋಗುವಾಗ ಬೇಕಾದ ಲೇಬರ್ ಸಮಸ್ಯೆ ಬರುವಾಗ ಇದು ಗೊತ್ತಾಗುದು. ಅಂದ್ರೆ ಈಗ ಮಿಶ್ರ ಬೆಳೆಯನ್ನ ಬೆಳೆದ್ರೂ ಕೂಡ ಅದನ್ನ ಕೊಯ್ಲು ಮಾಡುವಂತದ್ದು, ಸಂಸ್ಕರಣೆ ಮಾಡುವಂತದ್ದು, ಮಾರಾಟ ಮಾಡುವಂತದ್ದು ಸಮಸ್ಯೆ ಆಗ್ತದೆ. ಸಮಸ್ಯೆ ಒಂದನೇ ಅದು ಲೇಬರ್ ಸಮಸ್ಯೆ, ಅದು ಸ್ವಲ್ಪ ನಿವಾರಣೆ ಆದ್ರೆ ಬಹುಶಃ ಲೇಬರ್ ಅನ್ನು ಮತ್ತೆ ನೀವು ಹುಟ್ಟು ಹಾಕುವುದಕ್ಕೆ ಸಾಧ್ಯ ಆಗುದಿಲ್ಲ. ಏನಾಗಿದೆ ಅಂದ್ರೆ ನನಗೆ ಕಾಣುವುದು ಈಗ ಸರ್ಕಾರದ ಬೇಕಾದ ಸವಲತ್ತು ಬರ್ತದೆ, ಈ ಲೇಬರ್ ಗಳ ಸಮಸ್ಯೆ ಬರ್ಲಿಕ್ಕೆ ಲೇಬರ್ ಇಲ್ಲದೆಲ್ಲ ಬರುವ ಮನೋಭಾವ ಇಲ್ಲ. ಯಾಕ ಕಾರಣ ಏನಂತ ಹೇಳಿದ್ರೆ ಗವರ್ಮೆಂಟ್ ಒಂದು ಸವಲತ್ತು ಅದು ಸರಿಯಾಗಿ ಕೊಡದೆ, ಅದು ಬೇಕಾದವರಿಗೆ ಸಿಗದೆ, ಒಂದು ಮನೆಯಲ್ಲಿ ಕೆಲಸ ಮಾಡುವಂತ ತಾಕತ್ ಇರುವವರಿಗೆ ಕೂಡ ಧರ್ಮಕ್ಕೆ ಅಕ್ಕಿ ಕೊಡುವಂತ ಪರಿಸ್ಥಿತಿ ಬಂದಿದೆ. ಇದು ಮೊದಲು ನಿಲ್ಲಬೇಕು. ಯಾವರಿಗೆ ಅಸಹಾಯಕರಿದ್ದಾರೆ ಮನೆಯಲ್ಲಿ, ವಯಸ್ಸಾದವರಿದ್ದಾರೆ ಅಥವಾ ಕೈಕಾಲು ಸರಿಯಾದವರು ಯಾರಿದ್ದಾರೆ, ಅಂತವರಿಗೆ ಸಹಾಯ ಕೊಡ್ಲಿ. ಅದು ಬಿಟ್ಟು ಎಲ್ಲ ಮನೆಯವರಿಗೆ ನಾನು ಈಗ ನೋಡ್ತೀನಿ, ಈ ಕೊರೋನಾ ಸಂಬಂಧ ಬಂದ ಅಂತ ಅಲ್ಲ, ಪ್ರತಿ ಸಲ ಬಿ ಪಿ ಎಲ್ ಕಾರ್ಡು ಅಲ್ಲಿ ಕೊಡ್ತಾ ಇದ್ರಲ್ಲ, ಪ್ರತಿ ಮನೆಯಲ್ಲಿ ನಾನು ನೋಡ್ತಾ ಇದ್ದೆ ಕೋಆಪರೇಟಿವ್ ಸೊಸೈಟಿ ನಿಂತರೆ ಕ್ಯೂ ಉಂಟು ಜನ, ಅಲ್ಲಿಂದಲೇ ಅಕ್ಕಿ ತೆಗೆದು ಅಲ್ಲಿಂದಲೇ ಹೊರಗಡೆ ಮಾರುವುದು, ನಾನು ಕಣ್ಣಾರೆ ಕಂಡದ್ದು. ಇದು ಇಲ್ಲದೆ ಕೃಷಿ ಸರಿಯಾಗಲಿಲ್ಲ, ಯಾಕಂದ್ರೆ ಧರ್ಮಕ್ಕೆ ಕೊಡುವಂತದ್ದು ಅದೊಂದು ಸಮಾಜದ ಋಣ ಉಂಟಲ್ಲ, ಇದನ್ನು ಅವರಿಗೆ ಉದಾಸೀನ ಕಲಿಸಿದಾಗ್ತದೆ. ಇವರೇ ಅಂಗಡಿ ಬದಿಯಲ್ಲಿ ವೈನ್ ಶಾಪ್ಗಳಲ್ಲಿ ಕೂತವ್ರು, ನಾನು ತೋರಿಸಿ ಸ್ಯಾಂಪಲ್ ತೋರಿಸ್ತೀನಿ ನಾನು ಅಂತವ್ರನ್ನ. ಈ ವ್ಯವಸ್ಥೆ ಸರಿಯಾಗಿದ್ರೆ ಲೇಬರ್ ಇಲ್ಲದೆ ಅಲ್ಲ, ಅಥವಾ ಈ ಐ ಟಿ ಬಿ ಟಿ ಮಕ್ಕಳು ಪೇಟೆಗೆ ಹೋಗೋದ್ರಲ್ಲ, ಗೌರ್ಮೆಂಟ್ ಕೊಡುವಂತಹ ಧರ್ಮ ಕೊಡುವಂತಹ ಸವಲತ್ತಿನಂದು ದುರುಪಯೋಗವಂತ ಸಮಸ್ಯೆ ನಿಂತ್ರೆ ಇದಾಗ್ತದೆ. ಬೆವರಿಗೆ ಮಾತ್ರ ಬೆಲೆ ಕಟ್ಟಬೇಕು, ಬರೀ ಉಚಿತವಾಗಿ ಕೊಡಬಾರ್ದು. ಇದನ್ನು ಅಸಹಾಯಕರಿಗೆ ಕೊಡ್ಲಿ, ನಮಗೇನು ಬೇಜಾರಿಲ್ಲ, ಯಾರೇ ಇರಲಿ, ಅದು ಜಾತಿಯ ಪ್ರಶ್ನೆ ಇಲ್ಲ ಅಥವಾ ಪಂಗಡ ಯಾವುದೂ ಅಲ್ಲ. ಅಸಹಾಯಕರು ಯಾರಿದ್ದಾರೆ ಸಮಾಜ ಅವರನ್ನು ನೋಡಲೇಬೇಕು. ಸಾಧ್ಯ ಇದ್ದವರನ್ನು ಕೂಡ ಇದು ಯಾವ ದೃಷ್ಟಿಕೋನ, ಈ ರಾಜಕಾರಣಿಗಳು ಈ ವ್ಯವಸ್ಥೆ ಹೋದ್ರೆ ಕೃಷಿ ಸ್ವಲ್ಪ ಇಂಪ್ರೂವ್ ಆದಿತ್ತು. ಸರಿ, ಈಗ ಗೇರು ಕೃಷಿ ಸೂಕ್ಷ್ಮಗಳ ಬಗ್ಗೆ ಹೇಳಿ. ಈಗ ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಒಂದು ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸುವುದು ಹೇಗೆ ಅಂತ? ಸಾಂದ್ರ ಬೇಸಾಯ ಪದ್ಧತಿ ಅದು ಒಳ್ಳೆದುಂಟು, ಇಲ್ಲಂತ ಇಲ್ಲ, ಅದು ಕೆಲವು ಬ್ರೀಡ್ಗಳನ್ನು ಹೊಂದಿಕೊಂಡು ಉಂಟು. ಈಗ ಸಾಂದ್ರ ಬೇಸಾಯಕ್ಕೆ ರೆಕಮೆಂಡ್ ಮಾಡಿದಂತಹ ಕೆಲವು ಬ್ರೀಡ್ಗಳುಂಟು. ಈಗ VR3 ನಾನು NRCCಯಿಂದಲೇ ಅವರ ಅಡ್ವೈಸ್ ನ ಬಗ್ಗೆ ಮಾಡಿದ್ದು, ನಾನು ಅವರು ತುಂಬಾ 10-10 ಫೀಟ್ಗೆ ಹೈ ಡೆನ್ಸಿಟಿ ಹೇಳಿದ್ದಾರೆ. ನಾವು ಸ್ವಲ್ಪ ನಮಗೆ ಲೇಬರ್ ನನಗೆ 60 ವರ್ಷ ಆಯ್ತು ನೋಡಿ, ಇನ್ನಾಗುದಿಲ್ಲ, ಅದಕ್ಕೋಸ್ಕರ ನಾನು 20 ಅಡಿಗಿಟ್ಟೆ. ಸ್ವಲ್ಪ ಕೆಲಸ ಕಡಿಮೆ ಆದಲ್ಲಿ ಅಂತೇಳಿ ಅದು ಒಳ್ಳೇದುಂಟು ಗಿಡ. ಈ ವರ್ಷ ಮತ್ತೆ ಸ್ವಲ್ಪ ಕ್ಲೈಮೇಟ್ ವ್ಯತ್ಯಾಸ ಆಗಿ ಹೂವು ಸ್ವಲ್ಪ ನೂರು ಸ್ಪ್ರೇ ಕೊಟ್ಟಿದ್ದೇನೆ, ಆದರೂ ಕೂಡ ಕ್ಲೈಮೇಟ್ ಸ್ವಲ್ಪ ಹೂ ಕರಜಿ ಹೋಗಿದೆ, ಆದರೂ ಗೇರು ಬೀಜ ಆದಿತ್ತು, ಆಗದೇನಿಲ್ಲ. ಅಂದ್ರೆ ಗೇರು ಬೀಜಕ್ಕೆ ಸಾಕಷ್ಟು ಸಿಂಪರಣೆ ಮಾಡಬೇಕು. ಈಗ ಟಿ ಸೊಳ್ಳೆಗಳಾಗ್ಬೋದು, ಕಾಂಡಕುರಿ ಹುಳ ಆಗ್ಬೋದು, ಸಮಸ್ಯೆ ಇದೆ ಅಂತ ಹೇಳಿ ಸಾವಯವ ರೀತಿಯಲ್ಲಿ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಉಂಟು? ಸಾವಯವಲ್ಲಿಯೂ ಆಗ್ತದೆ, ಕೋಳಿ ಗೊಬ್ಬರ ಇದೆಲ್ಲ ಹಾಕಿ ಮಾಡ್ಲಿಕ್ಕೆ ಆಗ್ತದೆ. ಮಣ್ಣು ಒಳ್ಳೇದಿದ್ರೆ ಸಾವಯವ ನಿಧಾನಕ್ಕೆ ಅದನ್ನು ಕನ್ವರ್ಟ್ ಮಾಡಬಹುದು. ಆದ್ರೆ ಫಸ್ಟ್ ಗೆ ಏನಾಗ್ತದೆ, ನಾವು ಈ ಬರಡು ಭೂಮಿಯಲ್ಲಿ ಜಾಸ್ತಿ ಮಾಡುವುದು ಕೃಷಿ. ಆ ಬರಡು ಭೂಮಿ ಏನು ಮೈಕ್ರೋ ನ್ಯೂಟ್ರಿ ಯಾವುದು ಇರುವುದಿಲ್ಲ, ಅಲ್ಲಿಗೆ ಸ್ವಲ್ಪ ನಾವು ಈ ಕೆಮಿಕಲ್ ಮ್ಯಾನ್ಯೂರ್ ಇದನ್ನೆಲ್ಲ ಅವರ ಅಡ್ವೈಸ್ ಪ್ರಕಾರ ಮಾಡಿ ಆಮೇಲೆ ನಿಧಾನಕ್ಕೆ ಅದನ್ನು ಸಾವಯವ ಕನ್ವರ್ಟ್ ಮಾಡಬಹುದು ಕಾಣುತ್ತದೆ. ಸಿಂಪರಣೆಗೆ ಈಗಾಗಲೇ ನನಗೆ ಅನಿವಾರ್ಯ ಈ ಟೀ ಮಾಸ್ಕಿಟೋಗೆ ಬೇಕಾಗ್ತದೆ, ಆವಾಗ ಸ್ವಲ್ಪ ನಾವು ಕೆಮಿಕಲ್ ಉಪಯೋಗಿಸಬೇಕಾಗ್ತದೆ, ಮೊನೊಕ್ರೋಟೋಪಸ್ ಅಂತ ಸ್ವಲ್ಪ ಲೈಟ್ ಕೆಮಿಕಲ್ ಮಾಡಿಕೊಡ್ತೇವೆ. ಇದರ ಮನಸ್ಸಿಗೆ ಸಮಾಧಾನ ಪಡ್ಕೊಳ್ಳಿ. ಹೌದೌದು, ಇಲ್ಲಾಂತಂದ್ರೆ ನಮಗಂದ್ರೆ ಅದು ತುಂಬಾ ಲಾಸ್ ಕೊಡ್ತದೆ. ಅದು ಅಟ್ಯಾಕ್ ಆದ್ರೆ ಈಗ ನಮ್ಮಲ್ಲಿ ನೋಡಿದೆ ನಾನು, ಅದು ಕೊಡದೇ ಇದ್ರೆ ನಿಮಗೆ ಒಂದು ವಾರದಾಗ ಅದು ಹೋಗಿ ಆಯ್ತು, ಇಡೀ ವರ್ಷ ನಾವು ಬಂದಂತ ಫಸಲು. ಅದಕ್ಕೇನಾದ್ರು ಜೈವಿಕವಾದ ಬೇರೆ ತರ ಇದ್ರೆ ಮಾಡಬಹುದು ಅಂತ ಕಾಣ್ತದೆ. ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದರ ಬಗ್ಗೆ? ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸು ಒಳ್ಳೇದು, ಅದು ಮನುಷ್ಯ ಸ್ವಲ್ಪ ನಮಗೆ ಕೃಷಿಕರನ್ನು ತಾಗ್ತದೆ, ಫ್ಲಕ್ಚುಯೇಷನ್ ಇರ್ತದೆ ಅದು ವಿಷಯ, ಆದರೂ ಒಳ್ಳೇದು. ಅಡಿಕೆ ತೋಟದಲ್ಲಿ ಕಾಳು ಮೆಣಸು ನಮಗೆ ತುಂಬಾ ಒಳ್ಳೆಯದು. ಬಾಳೆ ಅಂತಂದ್ರೆ ಹೆಚ್ಚು ಇದಕ್ಕೆ ನಮ್ಮ ಮನೆ ಖರ್ಚಿಗೆ ಮಾಡಬಹುದಷ್ಟು ಹೊರತು ಕಮರ್ಷಿಯಲ್ ಆಗಿದ್ದು ಕಷ್ಟ. ನಾವಲ್ಲಿಗೆ ತಲುಪುವಾಗ ರೇಟು ತಮಿಳುನಾಡು ಬರ್ತದೆ, ಅಲ್ಲಿಂದ ಬರ್ತದೆ ಹೇಳ್ತಾರೆ. ನಮ್ಮ ಮನೆ ಖರ್ಚಿಗೆ ಬೇಕು, ಅದು ಕಾಳು ಮೆಣಸು ನಮ್ಮನ್ನು ಸ್ವಲ್ಪ ತಾಂಗ್ತದೆ. ಇದರ ಇಡೀ ತೋಟ ಮೇಂಟೆನ್ಸು ಕಾಳು ಮೆಣಸು ಮಾಡಿತ್ತು. ಈಗ ಒಂದು ಎಕರೆಯಲ್ಲಿ ಇರುವಂತಹ ಅಡಿಕೆ ಮರಗಳಿಗೆ ಎಲ್ಲದಕ್ಕೂ ಹಾಕ್ಲಿಕ್ಕೆ ಆಗ್ತದೋ ಅಥವಾ ಒಂದು 50% ಮಾತ್ರ ಹಾಕಿದ್ರೆ ಸಾಕ? ಸಾಧಾರಣ ನಮಗೆ ಅವರು ಅಡಿಕೆ ಮರಕ್ಕೆ ಹತ್ತು ಒಂದೊಂದು ಲೈನ್ ಬಿಟ್ಟು ಅಂದ್ರೆ, ಈಗ ಎಕರೆಗೆ ಒಂದು 500 ಗಿಡ ಇದ್ರೆ ಒಂದು 250-300 ಹಾಕಬಹುದು. ಹಾಕ್ಬಹುದು, ಧಾರಾಳ ಹಾಕಬಹುದು, ಯಾಕಂದ್ರೆ ನಮಗೆ ಒಂದು ಲೈನ್ ಸಿಗ್ತದಲ್ಲ. ಜಾಸ್ತಿ ಹಾಕಬಹುದು, ನಮಗೆ ಅದೇ ಕರೆಕ್ಟ್ ಮರ ಹತ್ತುವ ಮರ ಬೇಕು ನೋಡಿ, ಅದನ್ನ ನೋಡಿಕೊಂಡು ಹಾಕಬಹುದು. ಜಾಸ್ತಿ ಹಾಕಬಹುದು, ಒಂದು ಎಕರೆ ಸರ್ ಎಷ್ಟು ಮರ ನಾವು ಮೊದಲೇ ಮಾರ್ಕ್ ಮಾಡಿದ್ರೆ ಅದಕ್ಕೆ ಹಾಕಿಕೊಳ್ಬಹುದು, ತೊಂದರೆ ಇಲ್ಲ. ಆಮೇಲೆ ಕಾಳು ಮೆಣಸಿನ ಬಳ್ಳಿ ಒಣಗುವಂತದ್ದು ಅಥವಾ ಸೊರಗು ರೋಗ ಅಂತ ಹೇಳ್ತೀವಿಲ್ಲ, ಕ್ವಿಕ್ ವಿಲ್ಟ್, ಇದರ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ತೀರಿ ನೀವು? ಕಾಳು ಮೆಣಸು ನಾನು ಸುರುವಿಗೆ ಅದನ್ನಷ್ಟು ಉಪೇಕ್ಷೆ ಮಾಡಿದ್ದೆ, ಮತ್ತೆ ಪುನಃ ನೋಡುವಾಗ ಅದು ಮಾಡೋದ್ರಿಂದ ತುಂಬಾ ಲಾಸ್ ಆಯ್ತು. ಅದಕ್ಕೋಸ್ಕರ ಅವರ ಕಾಳು ಮೆಣಸಿನ ಸೊರಗು ರೋಗ ಬಗ್ಗೆ ತೋಟಗಾರಿಕೆ ಇದು ಉಂಟು, ಅದೇ ತರ ಈ ಕಾಪರ್ ಸಲ್ಫೇಟು, ಅದನ್ನು ಮಳೆಗಾಲ ಸುರುವಿಗೊಮ್ಮೆ ಮತ್ತೆ ಸಾಧಾರಣ ಮಳೆಗಾಲ ಹೋಗುವಾಗ ಈ ಎರಡು ಸ್ಪ್ರೇ ಕೊಟ್ಟರೆ ತುಂಬಾ ಉಪಕಾರ ಕೊಡ್ತದೆ. ಒಂದು 2 ವರ್ಷ ಮಾಡಿದ್ದೆ, ಕಳೆದ ಸ್ವಲ್ಪ ಮಳೆ ಕಡಿಮೆ ಆಯ್ತು, ಅದರ ಅನುಭವ ಆಗಿದೆ ನನಗೆ. ಅದು ಕೊಟ್ಟಷ್ಟು ಒಳ್ಳೆದಾಗ್ತದೆ, ಮತ್ತೆ ಅದರ ಅವರು ಅಡ್ವೈಸ್ ಸರಿ ಉಂಟದ್ದು. ಅವರು ಹೇಳುವಾಗ ಕಾಪರ್ ಸಪರೇಟ್ ಮತ್ತೊಂದು ಮೈಲ್ ಸುಣ್ಣದ್ದು ಬುಡಕ್ಕೆ ಹಾಕುವಂಥದ್ದು ಮತ್ತೆ ಟ್ರೈ ಕೊಡ್ರಮ್ ಅಂತ ಇದು ಎಲ್ಲ ಮಾಡಿದ್ರೆ ಕಂಟ್ರೋಲ್ ಬರ್ತದೆ, ತೊಂದರೆ ಇಲ್ಲ. ನಮಗೆ ಒಂದು 60% ಅಷ್ಟು ಉಳಿತದೆ, ನಾನು ಅದಕ್ಕೆ ಮಾಡಿದ್ದೇನೆ. ಕಸಿ ಕಾಳು ಮೆಣಸಿನ ಪ್ರಯತ್ನ ಏನ ಮಾಡಿದ್ರೆ? ಮಾಡಿದ್ದೇನೆ, ನಾನೇ ಹಾಬಿ ಆಗಿ ಎಲ್ಲ ಕಟ್ಟಿದೆ, ಆದ್ರೆ ಫಸಲು ಕಾಣೋದು ನನಗೆ ಬೇರೆ ಕಡೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಕಡಿಮೆ ಕಾಣ್ತದೆ. ಯಾಕಿರ್ಬೋದು? ಅದಿನ್ನ ಯಾವ ಕಾರಣ ಅಂತ ಗೊತ್ತಾಗುದಿಲ್ಲ. ಇದಕ್ಕೆ ಬಹುಶಃ ಸ್ಯಾಕಿಂಗ್ ರೂಟ್ಸ್ ಕಡಿಮೆ ಆಯ್ತೋ ಅಂತ ಗೊತ್ತಾಗುದಿಲ್ಲ. ನೀರು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳ್ತಾರೆ, ಅದಕ್ಕೆ ಜಾಸ್ತಿ ಬೇಕಾಗ್ತದೆ. ಯಾಕಂದ್ರೆ ಅದು ಹಿಪ್ಪಲಿ ಗಿಡ ತುಂಬಾ ನೀರನ್ನು ಅಪೇಕ್ಷೆ ಪಡ್ತದೆ. ಸ್ವಲ್ಪ ಕೊಳಕೆ ತೋಟ ಅಂತ ತೋಟಗಳಿಗೆ ಒಳ್ಳೇದು, ಬೆಟ್ಟು ತೋಟಗಳಲ್ಲಿ ನೀವು ಯಾವತ್ತು ಬೇಕು ಅದಕ್ಕೆ. ಅದು ಒಂದು 4 ದಿವಸಗಳವಾಗಿ ಇದು ಒಣಗಿ ಆಯ್ತು, ಅದೊಂದು ಒಳ್ಳೇದು. ಮತ್ತೆ ಬೀಡ್ ಉಳಿಸಿಕೊಳ್ಳಿಕ್ಕೆ ಕೆಲವು ಅಪರೂಪ ತಾಳಿ ಇದ್ರೆ ಈ ಗ್ರಾಫ್ಟ್ ಮಾಡಿ ಮಾಡಿಕೊಳ್ಬೋದು, ಅಥವಾ ತಂಪು ತೋಟಗಳಿಗೆ ಒಳ್ಳೇದು ಬರ್ತದೆ. ಇಲ್ಲ ಅಂತ ಇಲ್ಲ, ಕೆಲವು ಕಡೆ ತೋಟದಲ್ಲಿ ಒಳ್ಳೆದು ಉಂಟು, ನಮ್ಮ ಈ ತಮ್ಮನಲ್ಲಿ ಎಲ್ಲ ಉಂಟು. ಅದ್ರಲ್ಲಿ ಏನಾಗಿದ್ರೆ 100 ಬಳ್ಳಿಯಲ್ಲಿ ಒಂದು 10 ಒಳ್ಳೆ ಫಸಲು ಬರ್ತದೆ, ಮತ್ತೆ ಇರೋದ್ರಲ್ಲಿ ಕಡಿಮೆ. ಎವರೇಜ್ ಅಂತೇಳಿ ನಮಗೆ ಅದನ್ನು ಕಂಡುಹಿಡಿಕ ಆಗುದಿಲ್ಲ. ಬಹುಶಃ ಏನು ಅದಕ್ಕೆ ಬೇಕಾದ ಆಹಾರ ಕೊರತೆಯೋ ನೋಡ್ಬೇಕು, ಹೆಚ್ಚು ಪರಿಶ್ರಮ ಮಾಡಿದ್ರು ಅಲ್ಲ, ಸ್ವಲ್ಪ ಘೋಷವಾಗಿ ಕೃಷಿ ಹಾಗಾದ ಕಾರಣ ಆಗ್ಲಿಕ್ಕೆ ಸಾಕು. ಇವನಲ್ಲಿ ಚಂದ್ರಶೇಖರ್ ಒಳ್ಳೆ ಉಂಟು, ನಟ್ಟಿದ್ದಾನೆ ಸುಮಾರು ಒಳ್ಳೆ ಉಂಟು. ಆಮೇಲೆ ಈಗ ಕಾಳು ಮೆಣಸಿನಲ್ಲಿಯೂ ಕೂಡ ಈಗ ಕರಿಮುಂಡ ಇದೆ, ಆಮೇಲೆ ಪಣಿಯೂರಿನ ಸರಣಿ ಬೇರೆ ಬೇರೆ ತಳಿಗಳಿವೆ, ಯಾವುದು ಒಳ್ಳೇದು ಇಲ್ಲಿಗೆ? ನಮ್ಮ ಈ ಏನಾಗಿದೆ ತೋಟಗಾರಿಕೆಯಲ್ಲಿ ನಾನು ಕೇಳಿದೆ, ಈ ಪಣಿಯೂರಿನಲ್ಲಿ ಸುಮಾರು 7-8 ಬಂದಿದೆ, 7-9 ಬಂದಿದೆ. ಆದ್ರೆ ಪಣಿಯೂರು 2 ಸ್ವಲ್ಪ ನೆರಳಿಗೆ ಆಗ್ತದೆ. ನನ್ನ ಒಂದ್ಸಲ ನಾನು ಪಣಿಯೂರಿಗೆ ಹೋಗಿ ಎಲ್ಲ ವೆರೈಟಿ ತಂದಿದ್ದೆ, ಎಲ್ಲ ಕೆಲವು ಸತ್ತೋಯ್ತು. ಆದ್ರೆ ಪಣಿಯೂರು 2 ಒಳ್ಳೆದಿತ್ತು, ಅದು ಮತ್ತೆ ನನಗೆ ಎಲ್ಲ ಅಳಿದೋಯ್ತು. ಅಲ್ಲಿ ಪಣಿಯೂರು 5 ಒಳ್ಳೆದುಂಟು, ನಮ್ಮಲ್ಲಿ ಅದು ಉಂಟು. ಮತ್ತೆ ಕರಿಮುಂಡದಲ್ಲಿ ಬೇರೆ ಬೇರೆ ತಳಿಗಳದ್ದು ಕೆಲವು ಉಂಟು, ಅದು ಒಳ್ಳೆ ತಳಿ ಉಂಟು. ಅದು ಏನಂದ್ರೆ ನವೆಂಬರ್ಲಿ ಹಣ್ಣಾಗ್ತದೆ, ಹಣ್ಣಾದ ಮೇಲೆ ಕೊಳಿದ್ರೆ ಅದು ಉದುರಿ ಹೋಯ್ತು. ಈ ಪಣಿಯೂರು ಒಂದಾದ್ರೆ ಬಿದ್ರು ಅಷ್ಟು ಪಕ್ಕದ ಹಾಳಾಗುದಿಲ್ಲ, ಅದೊಂದು ಗುಣ ಉಂಟದ ಪಣಿಯೂರಿಗೆ. ಮತ್ತೆ ತುಂಬಾ ಬಿಸಿಲು ಬೇಕು ಪಣಿಯೂರಿಗೆ, ಪಣಿಯೂರು 1 ತುಂಬಾ ಬಿಸಿಲಿರುವ ತೋಟಕ್ಕೆ ಒಳ್ಳೇದು, ನೆರಳಿರುವ ತೋಟಕ್ಕೆ ಅಷ್ಟು ಒಳ್ಳೇದಾಗುದಿಲ್ಲ. ಅದಕ್ಕೆ ಪಣಿಯೂರು 5 ಅಥವಾ ಪಣಿಯೂರು 2 ಒಳ್ಳೆ ಬರ್ತದೆ, ಅಥವಾ ಕರಿಮುಂಡ ಒಳ್ಳೆ. ಕರಿಮುಂಡಲ್ಲಿ ಬೇರೆ ಬೇರೆ ಜಾತಿ ಕರಿಮುಂಡಗಳು ಉಂಟು, ನಮ್ಮಲ್ಲಿ ಒಂದು ಒಳ್ಳೆ ತಳಿಯ ಕರಿಮುಂಡ ಉಂಟು, ಅದು ಒಳ್ಳೆ ಉಂಟು. ಇಲ್ಡ್ ನನಗೆ ಪಣಿಯೂರು 1 ಮತ್ತು ಅದು 2 ಒಂದೇ ಆಗಿ ಬಂದಿದೆ, ಯಾಕಂದ್ರೆ 2 ಬಳ್ಳಿಗಳನ್ನು ಟೆಸ್ಟ್ ಮಾಡ್ಲಿಕ್ಕೆ ಬೇಕಾಗಿ ಒಂದೇ ತರ ಫಸಲಿತ್ತು, ಕೊಯ್ದು ಬೇರೆ ಬೇರೆ ಒಣಗಿಸಿದೆ, 2.5 kg ಒಣಗಿದೆ ಮಣ ಸಿಕ್ಕಿದೆ, 2 ಒಂದೇ ತರ ಸಿಕ್ಕಿದೆ. ಹಾಗೆ ಪಣಿಯೂರು 1 ಅಂತಲ್ಲ, ನೆರಳಿಗೆ ಇದು ಆಗ್ತದೆ, ಕರಿಮುಂಡ ಆಗ್ತದೆ. ಈಗ ಅಡಿಕೆ ಮರಕ್ಕೆ ಈ ಕಾಳು ಮೆಣಸನ್ನ ಬಿಡುವುದಿದ್ರೆ ಎಷ್ಟು ಎತ್ತರದವರೆಗೆ ಬಿಡಬೇಕು ಅಂತ? ಅದನ್ನು ಸಾಮಾನ್ಯ ಒಂದು 20 ಫೀಟ್ ಆದ್ರೆ ಮತ್ತೆ ಕೆಳಗಡೆ ಜೋತು ಬಿಡಿಸಿ ಅಂತ ಹೇಳ್ತಾರಲ್ಲ. ಹೌದು, ಅಂದ್ರೆ ಈ ಮೇಲೆ ಹೋದಷ್ಟು ನಮಗೆ ಅದನ್ನು ಕುಯ್ಲಿ ಕಷ್ಟ ಆಗ್ತದೆ. ಈಗ 30 ಅಡಿವರೆಗೆ ಏಣಿ ಬರ್ತದೆ, ಅದಕ್ಕಿಂತ ಮೇಲೆ ಬಿಟ್ಟರೆ ಕುಯ್ಯೂರಿಗೂ ಕಷ್ಟ, ಆ ಮರ ಮತ್ತೆ ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅಷ್ಟು ಎತ್ತರಕ್ಕೆ ಹತ್ತೂರಿಲ್ಲ ಲೇಬರ್ಲ್ಲ, ಮತ್ತೆ ಅದು ಏಣಿ ದಾಟಿ ಮೇಲೆ ಹತ್ಲಿಕ್ಕೆ ಆಗುದಿಲ್ಲ, ಅಷ್ಟು ವೇಸ್ಟ್ ಆಗ್ತದೆ. ಅದಕ್ಕಿಂತ 30 ಫೀಟ್ವರೆಗೆ ನಾವು ಮಾಡಿ ಕಟ್ ಮಾಡಿ ಪ್ರತಿ ವರ್ಷ ಅದರಲ್ಲಿ ಹಾಕಿಟ್ರೆ, ನಾನು ಅದೇ ಥರ ಮಾಡ್ತಾ ಇದ್ದೇನೆ, ಹೆಚ್ಚಿನ ಬಳ್ಳಿಗಳು ಅದೇ 30 ಫೀಟು. ಶುರುವಿಂದಲೇ ನಾವು ಮೇಂಟೈನ್ ಮಾಡಬೇಕು, ಕೆಳಗಿಂದಲೇ ನಾವು ಅದನ್ನು ಬೆಳೆಸಿ ಹಬ್ಬವಾಗಿ ಮಾಡಿ ಆ 30 ಫೀಟ್ಗೆ ಇಟ್ಟರೆ ನಮಗೆ. ಈ ಕಾಳು ಮೆಣಸಿಗೆ ವಿಶೇಷವಾಗಿ ಏನು ಕಾಳಜಿ ಕೊಡಬೇಕಾಗ್ತದೆ? ಕಾಳು ಮೆಣಸಿಗೆ ಅದು ಆ ಹೂ ಚಿಗುರುವ ಸಮಯದಿಂದ ಮೊದಲೇ ಅದಕ್ಕೆ ಬೇಕಾದ ಪೊಟ್ಯಾಶ್ ಅಂಶ ಎಲ್ಲ ಒಳ್ಳೇದು ಕೊಡಬೇಕು, ಬೇಸಿಗೆಯಲ್ಲಿ ಕೊಡಬೇಕು, ಅದು ಮೇ ತಿಂಗಳು ಕೊಡಬೇಕು. ಅದು ಚಿಗುರುವ ಟೈಮ್ ಉಂಟಲ್ಲ, ಆವಾಗಲೇ ಅದಕ್ಕೆ ಬೇಕಾದ ಫರ್ಟಿಲೈಸರ್ ಕೊಟ್ಟು ರೆಡಿ ಮಾಡಬೇಕು. ಅದು ಮಳೆ ಬಂದ ಕೂಡಲೇ ಗೆರೆ ಬಿಡ್ತದೆ, ಅದಕ್ಕೆ ಪೊಟ್ಯಾಶ್ ಅಂಶ ಹೆಚ್ಚಿಗೆ ಬೇಕಾಗ್ತದೆ. ನಮ್ಮ ಈ ಅಡಿಕೆ ಕೊಟ್ಟರೆ ಸಾಕಾಗುದಿಲ್ಲ, ಅದು ಎಷ್ಟು ನಾವು ಫರ್ಟಿಲೈಸರ್ ಕೊಟ್ಟವೋ ಅಷ್ಟು ಅದು ಗ್ರೋತ್ ಬರ್ತದೆ. ಹೌದಲ್ಲ, ನಾವು ಕೊಡುವ ಈ ಈಟು ಕೊಡುವ ಸಮಯ ವ್ಯತ್ಯಾಸ ಆದರೆ ಅದರಲ್ಲಿ ಹೋಗ್ತದೆ. ರಬ್ಬರ್ ಕೃಷಿಯ ಬಗ್ಗೆ, ರಬ್ಬರ್ ಕೃಷಿ ಉಂಟು ಸ್ವಲ್ಪ, ಸುರಿಗೆ ಒಳ್ಳೆ 200 ರೂಪಾಯಿ ಸಮಯದಲ್ಲಿ ಹಾಕಿದ್ದವು, ಒಂದು 2.5 ಎಕರೆ ಉಂಟು. ಈಗಲೂ 2.5 ಎಕರೆಷ್ಟು ಫಸಲು ಉಂಟು. ಈಗ ರೇಟ್ ಈಗ 160-170 ರವರೆಗೆ ಬಂದಿದೆ, ಅದು ಈ ವರ್ಷ ಬಂದಷ್ಟೇ. ಯಾಕೆಂದರೆ 120-130 ಇದೇ ಇತ್ತು. ಅದು ಏನಾಗಿದ್ರೆ ಸರಿಯಾದ ಟ್ಯಾಪರ್ ಇದ್ರೆ ನಮಗೆ ಈಗಿನ ರೇಟ್ನಲ್ಲಿ ವರ್ಕೌಟ್ ಆದಿತ್ತು. 120 ಎಲ್ಲ ಇದ್ರೆ ನಮಗೆ ದೊಡ್ಡ ಕೆಲಸ ಆಗುದಿಲ್ಲ. ಏನೇ ಸಮಸ್ಯೆ ಆಗಿದ್ರೆ ಮನೆಯವರಿಗೆ ನಮಗೆ ಕಷ್ಟ, ನಾನು ಹೇಳಿದಾಗ ಎಲ್ಲವನ್ನೂ ಆಗುದಿಲ್ಲ. ಈ ಟ್ಯಾಪಿಗೆ ನಂಬಿಕೊಳ್ಳುವವರು ನಮಗೆ ಹೆಚ್ಚಾಗಿ ತಮಿಳು ರಬ್ಬರ್ ಎಸ್ಟೇಟ್ ಅವರು ಸಿಕ್ಕುದು. ಅವರು ಬಹಳ ಬುದ್ಧಿವಂತರು. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶುರುವಿಗೆ ಟ್ಯಾಪ್ ಮಾಡಿ ಶುರು ಮಾಡಿ ಹಾಲು ಬರ್ಲಿಕ್ಕೆ ಆಗುವಾಗ 2 ದಿವಸ ರಜೆ ಮಾಡ್ತಾರೆ. ಯಾಕೆ ಅವರಿಗೆ ಹಾಲು ತರಬೇಕಲ್ಲ, ಆವಾಗ ರಜೆ ಮಾಡಿ ಪುನಃ ಹಾಲು ಕಡಿಮೆ ಆಗ್ತದೆ. ಅದು ರಬ್ಬರ್ ಟ್ಯಾಪಿಂಗ್ ಮಾಡ್ತಾ ಇದ್ದ ಹಾಗೆ ಸರಿಯಾಗಿ ರೆಗ್ಯುಲರ್ ಮಾಡಿದ್ರೆ ಮಾತ್ರ ಹೇಳಿ ಬರ್ತದೆ. ಹೈಳು ಬರದ ಕೂಡ ಅವರು ರಜೆ 2 ದಿವಸ, ಅದು ಪುನಃ ಅದು ಕಡಿಮೆ ಆಯ್ತು. ಹೀಗೆ ಮಾಡಿ ನಮಗೆ ಅದರ ದೇಶದ ಪದ್ಧತಿಯಲ್ಲಿ ಕಷ್ಟ, ಮತ್ತೆ ಲೀಸಿ ಕೊಡುದು ಏನೋ ಮಾಡ್ತೇವೆ. ಇರ್ಲಿಕ್ಕೆ ಉಂಟು, ನಮಗೆ ಸಮಸ್ಯೆ ಆಗುದಿದ್ದು ಟ್ಯಾಪಿಂಗ್ ಅದು ಸರಿಯಾದ ಟ್ಯಾಪರ್ ಸಿಕ್ಕುದಿಲ್ಲ. ಇದ್ರೂ ಅವರು ಈ ತರ ಮಾಡ್ತಾರೆ, ಈ ಸಮಸ್ಯೆ ನಮ್ಮಲ್ಲಿ ಹೆಚ್ಚಿನವರು ಲೀಸಿ ಕೊಡ್ತಾರೆ. ಈಗ ಒಳ್ಳೇದು ಮಾಲಿಂಗೇಶ್ವರ ಭಟ್ ಅವರೇ, ಸಮಗ್ರ ಕೃಷಿ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕಿನ ಪಿ ಮಹಾಲಿಂಗೇಶ್ವರ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ವಿಶ್ವ ಜಲದಿನದ ಮಹತ್ವದ ಕುರಿತು ಮಾಹಿತಿ ಕೇಳುಗರೆ. ನೀರಿನ ಬಳಕೆ, ಉಳಿಕೆ ಮತ್ತು ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷವೂ ಕೂಡ March 22 ವಿಶ್ವ ಜಲದಿನವನ್ನಾಗಿ ಭಾರತವೂ ಸೇರಿದ ಹಾಗೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. 1993 ನಡೆದ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮಾವೇಶದಲ್ಲಿ ಜಲ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯದೊಂದಿಗೆ ವಿಶ್ವ ಜಲ ದಿನವನ್ನು ಆಚರಿಸುವುದಕ್ಕೆ ನಿರ್ಧರಿಸಲಾಯಿತು. ಈ ವರ್ಷದ ಧ್ಯೇಯವಾಕ್ಯ ಅಂತರ್ಜಲ, ಕಾಣದಿರುವುದನ್ನು ಕಾಣುವಂತೆ ಮಾಡುವುದು. ಗ್ರೌಂಡ್ ವಾಟರ್, ಮೇಕಿಂಗ್ ದ ಇನ್ವಿಸಿಬಲ್ ವಿಸಿಬಲ್. ನೀರಿನ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ಬದಲಾವಣೆಗೆ ತೆಗೆದುಕೊಳ್ಳಲು ಪ್ರಪಂಚದಾದ್ಯಂತ ಜನರನ್ನು ಪ್ರೇರೇಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಅಂತರ್ಜಲವು ಭೂಮಿಯ ಮೇಲಿನ ಸಿಹಿ ನೀರಿನ ಅತಿದೊಡ್ಡ ಮೂಲವಾಗಿದೆ. ಹಾಗಿದ್ರೂ ಈ ನೀರು ಭೂಮಿಯ ಮೇಲ್ಮೈ ಅಡಿಯಲ್ಲಿ ಸಂಗ್ರಹಿಸಲಾಗಿದೆ, ಇದನ್ನು ಸಾಮಾನ್ಯವಾಗಿ ಕಡೆಗಣಿಸಲಾಗ್ತಾ ಇದೆ. ಆದ್ದರಿಂದ ಅಂತಾರಾಷ್ಟ್ರೀಯ ಅಂತರ್ಜಲ ಸಂಪನ್ಮೂಲಗಳ ಮೌಲ್ಯಮಾಪನ ಕೇಂದ್ರ IGRAC ಈ ಸಂಪನ್ಮೂಲದ ಮೇಲೆ ಪ್ರತ್ಯೇಕವಾಗಿ ಕೇಂದ್ರೀಕರಿಸಿದೆ. ಈ ಅಭಿಯಾನವನ್ನು 3 ಪ್ರಮುಖ ಅಂತರ್ಜಲ ಸಂಬಂಧಿತ ವಿಷಯಗಳು ಮತ್ತು ಸಮಸ್ಯೆಗಳ ಸುತ್ತ ನಿರ್ಮಿಸಲಾಗಿದೆ. 1, ಆಹಾರದಲ್ಲಿನ ಅದೃಶ್ಯ ಘಟಕಾಂಶ, ಗಡಿಗಳಿಲ್ಲದ ಸಂಪನ್ಮೂಲ ಮತ್ತು ಸೀಮಿತ ಪೂರೈಕೆ. ಜೀವನಕ್ಕೆ ಬೆಂಬಲ ನೀಡುವ ಪ್ರಮುಖ ಮತ್ತು ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನೀರು ಪ್ರಮುಖವಾದಂತಹದ್ದು. ಆದ್ದರಿಂದ ನೀರಿನ ಬಳಕೆಯು ವೇಗದಲ್ಲಿ ಹೆಚ್ಚುತ್ತಾ ಇದೆ. ಸರಿಸುಮಾರಾಗಿ ಭಾರತವು ಅಂದಾಜು 4,000 ಘನ ಕಿಲೋಮೀಟರ್ ವಾರ್ಷಿಕ ಮಳೆಯನ್ನು ಪಡೆಯುತ್ತದೆ. ಹಾಗಿದ್ರೂ ಮಳೆಯ ವಿತರಣೆಯಲ್ಲಿ ಗಣನೀಯವಾದ ಪ್ರಾದೇಶಿಕ ಮತ್ತು ಋತುಗಳ ಮಧ್ಯೆ ಅತೀವ ವ್ಯತ್ಯಾಸಗಳಿರುವುದನ್ನು ಗಮನಿಸಬಹುದು. ಆದ್ದರಿಂದ ದೇಶಾದ್ಯಂತ ಅನಿಯಮಿತ ಮತ್ತು ಏರುಪೇರಿನ ಸಮಯ ಮತ್ತು ಸ್ಥಳಾವಕಾಶದಲ್ಲಿ ನೀರಿನ ಲಭ್ಯತೆ ಇರ್ತದೆ. ಒಟ್ಟು 4,000 ಘನ ಕಿಲೋಮೀಟರ್ ಮಳೆ ನೀರಿನಲ್ಲಿ 1,869 ಘನ ಕಿಲೋಮೀಟರ್ ಮಾತ್ರ ಲಭ್ಯವಿರುವ ನೀರಿನ ಸಂಪನ್ಮೂಲವಾಗಿದೆ. ಈ ಒಟ್ಟು ಲಭ್ಯ ಇರುವ ನೀರಿನ ಸಂಪನ್ಮೂಲದಲ್ಲಿ 1,123 ಘನ ಕಿಲೋಮೀಟರ್ ಮಾತ್ರ ಬಳಕೆಗೆ ಯೋಗ್ಯವಾಗಿದೆ. 2000 ನೀರಿನ ಬೇಡಿಕೆಯು 634 ಘನ ಕಿಲೋಮೀಟರ್ ಆಗಿತ್ತು ಮತ್ತು 2025 ವೇಳೆಗೆ ಇದು 1,092 ಘನ ಕಿಲೋಮೀಟರ್ಗೆ ಏರುವ ಸಾಧ್ಯತೆ ಇದೆ. ಹವಾಮಾನ ಬದಲಾವಣೆಯು ವಾತಾವರಣದ ಮಾದರಿಗಳನ್ನು ಅಡ್ಡಪಡಿಸುತ್ತದೆ. ಇದು ಹವಾಮಾನ ವೈಪರೀತ್ಯಗಳು, ಅನಿರೀಕ್ಷಿತ ನೀರಿನ ಲಭ್ಯತೆ, ನೀರಿನ ಕೊರತೆಯನ್ನು ಹೆಚ್ಚಿಸುತ್ತದೆ ಮತ್ತು ನೀರಿನ ಸರಬರಾಜನ್ನ ಕಲುಷಿತಗೊಳಿಸಿದೆ. ಇಂತಹ ಪರಿಣಾಮಗಳು ಮಕ್ಕಳು ಮತ್ತು ಜನಸಾಮಾನ್ಯರು ಬದುಕುವುದಕ್ಕೆ ಅಗತ್ಯವಿರುವ ನೀರಿನ ಪ್ರಮಾಣ ಮತ್ತು ಅದರ ಗುಣಮಟ್ಟದಲ್ಲಿ ತೀವ್ರವಾಗಿ ಪರಿಣಾಮವನ್ನು ಬೀರುತ್ತದೆ. ಹವಾಮಾನ ಬದಲಾವಣೆಯ ಒಂದು ಮುಖ್ಯ ಲಕ್ಷಣವೆಂದರೆ ಬರುವ ವರ್ಷಗಳಲ್ಲಿ ದೊಡ್ಡ ಮಳೆಗಳ ಸಂಖ್ಯೆ ಹೆಚ್ಚಾಗಿ ಕೃಷಿ ಭೂಮಿಯಿಂದ ಹರಿದು ಹೋಗುವ ಮಳೆಯ ಪ್ರಮಾಣ ಹೆಚ್ಚಾಗುವಂತಹದ್ದು. ಇದರಿಂದ ಮಣ್ಣು ಸವಕಳಿಯ ಜೊತೆಗೆ ಕೃಷಿ ಭೂಮಿಯಲ್ಲಿ ಹೆಚ್ಚಿನ ನೀರು ಇಂಗಿ ಅಂತರ್ಜಲಕ್ಕೆ ಕೂಡುವ ಪ್ರಮಾಣ ಕಡಿಮೆಯಾಗ್ತದೆ. ಇದರ ಜೊತೆಗೆ ನೀರಿನ ಹರಿವು ಹೆಚ್ಚಾದಾಗ ತೇವಾಂಶದ ಶೇಖರಣೆ ಮಣ್ಣಿನ ಪದರದಲ್ಲಿ ಕಡಿಮೆಯಾಗಿ ಬೆಳೆಗಳು ತೇವಾಂಶದ ಕೊರತೆಯನ್ನು ಅನುಭವಿಸುತ್ತವೆ. ಭಾರತವು ಇತಿಹಾಸದಲ್ಲಿಯೇ ಅತ್ಯಂತ ಭೀಕರ ನೀರಿನ ಇಕ್ಕಟ್ಟನ್ನು ಎದುರಿಸ್ತಾ ಇರುವಂತಹ ದೇಶ. 2030 ವೇಳೆಗೆ ರಾಷ್ಟ್ರದ 21 ಭಾರತೀಯ ನಗರಗಳು ಅಂತರ್ಜಲದಿಂದ ಹೊರಗಿಳಿಯಲಿವೆ ಎಂದು ಹೇಳಲಾಗ್ತಾ ಇದೆ. ಭಾರತೀಯ ನಗರಗಳು ನೀರು ಸರಬರಾಜಿಗಾಗಿ ಹೋರಾಡ್ತಾ ಇದ್ರೆ ಹೆಚ್ಚುತ್ತಿರುವ ನೀರಿನ ಕೊರತೆಯು ಭಾರತದ ಆಹಾರ ಭದ್ರತೆಗೆ ಧಕ್ಕೆಯನ್ನು ತರುವುದರಿಂದ ಯೋಜನಾ ಆಯೋಗವು ರಾಜ್ಯಗಳಿಗೆ ತಮ್ಮ ಅಂತರ್ಜಲ ಮತ್ತು ಕೃಷಿ ನೀರನ್ನು ನಿರ್ವಹಿಸುವ ತಕ್ಷಣದ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ. ಜನಸಂಖ್ಯೆಯ ಹೆಚ್ಚಳದಿಂದಾಗಿ ದೇಶದಲ್ಲಿ ತಲಾವಾರು ನೀರಿನ ಲಭ್ಯತೆ ತೀವ್ರವಾಗಿ ಕಡಿಮೆಯಾಗ್ತಾ ಇದೆ. ಶುದ್ಧ ನೀರಿನ ಲಭ್ಯತೆಯನ್ನು ಹೆಚ್ಚಿಸುವುದಕ್ಕೆ ಕೈಗೊಳ್ಳಬೇಕಾಗಿರುವಂತಹ ಕೆಲವೊಂದು ಕ್ರಮಗಳು ಅಂತಂದರೆ ನೈರ್ಮಲ್ಯದ ಬಗ್ಗೆ ಶಿಕ್ಷಣವನ್ನು ಒದಗಿಸಬೇಕು. ಇದರಿಂದ ಶುದ್ಧ ನೀರಿನ ಮಾಲಿನ್ಯವನ್ನು ಕಡಿಮೆ ಮಾಡಿ ಲಭ್ಯತೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯವಾಗ್ತದೆ. ಜಾಗತಿಕ ನೈರ್ಮಲ್ಯ ಸೌಲಭ್ಯಗಳನ್ನು ಸುಧಾರಿಸುವುದು, ನೈರ್ಮಲ್ಯ ವರ್ಧನೆಗೆ ಎಲ್ಲ ಹಂತಗಳಲ್ಲಿ ಶುದ್ಧೀಕರಣದ ಅಳವಡಿಕೆ ಅತಿ ಅವಶ್ಯ. ಕೈಗೆಟಕುವ ಮನೆ ಚಿಕಿತ್ಸಕ ಸಾಧನಗಳನ್ನು ಒದಗಿಸುವಂತಹದ್ದು, ಉದಾಹರಣೆಗೆ ಒಣಕಸ ಮತ್ತು ಹಸಿ ಕಸವನ್ನು ಬೇರೆಪಡಿಸುವಂತಹದ್ದು, ಅವುಗಳ ಸರಿಯಾದ ವಿಲೇವಾರಿ ಮಾಡುವಂತಹದ್ದು ಕೂಡ ಮುಖ್ಯವಾಗ್ತದೆ. ಕಡಿಮೆ ವೆಚ್ಚದ ಪರಿಹಾರಗಳನ್ನು ಹೂಡಿಕೆ ಮಾಡುವುದು, ಬರ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವುದು, ಇದನ್ನು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡುವ ಮೂಲಕ ಸಾಧಿಸಬಹುದು. ನೀರಿನ ಸಂರಕ್ಷಣೆಯನ್ನು ಹೆಚ್ಚಿಸುವುದು ಮತ್ತು ಪ್ರೋತ್ಸಾಹಿಸುವುದು, ನೀರಿನ ಮರುಬಳಕೆಯ ಬಗ್ಗೆ ಅರಿಮೂಡಿಸುವುದು ಮತ್ತು ಸುಧಾರಿಸುವುದು, ಈ ಕಾರ್ಯ ಎಲ್ಲ ಹಂತಗಳಲ್ಲಿ ಅಂದರೆ ಪ್ರತಿ ಮನೆ ಅಂಗಳ ಮತ್ತು ಮಾಳಿಗೆಯಿಂದ ಪ್ರತಿ ಊರು ನಗರ ಪಟ್ಟಣಗಳಿಂದ ಹಿಡಿದು ಪ್ರತಿ ಕೃಷಿ ಭೂಮಿ ಕ್ಷೇತ್ರದಿಂದ ಬಿದ್ದ ಮಳೆ ನೀರನ್ನು ಕೊಯ್ಲು ಮಾಡುವಂತಹದ್ದು, ಸಂಗ್ರಹಣೆ ಮಾಡುವಂತಹದ್ದು ಮತ್ತು ಮರು ಉಪಯೋಗಕ್ಕೆ ಬಳಸುವುದಕ್ಕೆ ಪ್ರೋತ್ಸಾಹಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಹನಿ ನೀರಿನ ಸದ್ಬಳಕೆಯ ಬಗ್ಗೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಅರಿವನ್ನು ಮೂಡಿಸಿದರೆ ಅಂತರ್ಜಲ ಸಂಪನ್ಮೂಲದ ಮೇಲಿರುವ ಒತ್ತಡ ಕಡಿಮೆಯಾಗಿ ನಿರಂತರ ಲಭ್ಯತೆಗೆ ದಾರಿಯಾಗ್ತದೆ. ನೀರಿನ ಸುರಕ್ಷತಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸಬೇಕು. ಮಳೆಯ ನೀರಿನ ಸಂಸ್ಕರಣೆ ಮತ್ತು ಸುರಕ್ಷತೆಗೆ ಶೇಖರಣಾ ಉಪಕ್ರಮಗಳನ್ನು ಬೆಂಬಲಿಸುವುದು ಮತ್ತು ಪ್ರೋತ್ಸಾಹಿಸಬೇಕು. ಕುಡಿಯುವ ನೀರಿನ ಗುಣಮಟ್ಟವನ್ನು ಸುಧಾರಿಸಿ ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡಬೇಕು. ಸಮುದಾಯಗಳಲ್ಲಿ ಮಳೆ ನೀರು ಕೊಯ್ಲು ಮತ್ತು ಸುರಕ್ಷಿತ ಶೇಖರಣೆಗೆ ತರಬೇತಿಯನ್ನು ಕೊಡಬೇಕು. ನೀರಿನ ಕೊರತೆಯನ್ನು ನೀಗಿಸುವುದಕ್ಕೆ ಕೇಂದ್ರ ಸರ್ಕಾರವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಜಲಜೀವನ್ ಮಿಷನ್ ಒಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2024 ವೇಳೆಗೆ ಗ್ರಾಮೀಣ ಪ್ರದೇಶದ ಎಲ್ಲ ಮನೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ದೊಡ್ಡ ಉದ್ದೇಶದೊಂದಿಗೆ ಇದನ್ನು ಜಾರಿಗೊಳಿಸಲಾಗಿದೆ. ನೀರಿನ ಮೂಲಗಳ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನೀರಿನ ನಿರ್ವಹಣೆ, ನೀರಿನ ಸಂರಕ್ಷಣೆ, ಮಳೆ ನೀರ ಕೊಯ್ಲು ಮತ್ತು ಮರುಬಳಕೆ, ಜಲಮೂಲಗಳ ಮರುಪೂರಣ ಈ ಯೋಜನೆಯ ಭಾಗವಾಗಿದೆ. ಜಲಜೀವನ್ ಮಿಷನ್ ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯಾಗಿ ಜಾರಿಗೊಂಡಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಅಂತಂದ್ರೆ ಪ್ರತಿ ಗ್ರಾಮೀಣ ಮನೆಗೆ ಕುಡಿಯುವ ನೀರಿನ ಸಂಪರ್ಕವನ್ನು ಒದಗಿಸುವಂತಹದ್ದು, ಗುಣಮಟ್ಟದ ನೀರಿನ ಕೊರತೆ ಇರುವ ಗ್ರಾಮಗಳಿಗೆ ಬರ ಮತ್ತು ಮರುಭೂಮಿ ಪೀಡಿತ ಪ್ರದೇಶಗಳಿಗೆ ಗುಣಮಟ್ಟದ ನೀರು ಪೂರೈಸುವ ಆದ್ಯತೆಯನ್ನು ನೀಡಲಾಗ್ತದೆ. ನೀರಿನ ಸಂಪರ್ಕದ ವ್ಯವಸ್ಥಿತ ಉಸ್ತುವಾರಿ ಮಾಡುವಂತಹದ್ದು, ಪ್ರತಿ ಗ್ರಾಮದ ಶಾಲೆ, ಅಂಗನವಾಡಿ ಕೇಂದ್ರ, ಗ್ರಾಮ ಪಂಚಾಯತ್ ಕಚೇರಿ, ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಅಭಿವೃದ್ಧಿ ಕೇಂದ್ರಗಳಿಗೆ ಕ್ರಿಯಾತ್ಮಕ ಟ್ಯಾಪ್ ಅನ್ನು ಸಂಪರ್ಕವನ್ನು ಒದಗಿಸುವಂತಹದ್ದು, ಸ್ಥಳೀಯ ಸಮುದಾಯದಲ್ಲಿ ಸ್ವಯಂ ಪ್ರೇರಿತ ಮಾಲೀಕತ್ವವನ್ನು ಉತ್ತೇಜಿಸುವುದು, ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಸಮರ್ಥನೀಯತೆಯನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಹಾಗೆಯೇ ಜಲಶಕ್ತಿ ಅಭಿಯಾನದ ಮೂಲಕ ತೀವ್ರ ನೀರಿನ ಕೊರತೆ ಇರುವ 256 ಜಿಲ್ಲೆಗಳಲ್ಲಿ ಅಂತರ್ಜಲ ಪರಿಸ್ಥಿತಿಗಳು ಮತ್ತು ನೀರಿನ ಲಭ್ಯತೆಯನ್ನು ಸುಧಾರಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ವಿಶ್ವ ಜಲದಿನದ ಮಹತ್ವದ ಕುರಿತು ಟಿಎಸ್ ಪ್ರಸಾದ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೆಆರ್ ರಾಘವೇಂದ್ರ ಆಚಾರ್ಯ ಅವರು ಹಾಡಿರುವ ಬಾಲಮಧುರ ಕಾನನ ಅವರ ರಚನೆ. ಜುಳು ಜುಳು ನಿನಾದದಲ್ಲಿ ಹರಿವ ನದಿಗಳಲ್ಲೆಲ್ಲ ನಿನ್ನ ಜೋಗುಳ ಹಾಡ ಕೇಳುತ್ತಿರುವೆ. ಜುಳು ಜುಳು ನಿನಾದದಲ್ಲಿ ಹರಿವ ನದಿಗಳಲ್ಲೆಲ್ಲ ನಿನ್ನ ಜೋಗುಳ ಹಾಡ ಕೇಳುತ್ತಿರುವೆ. ಕೊಳದಿ ತುಂಬಿದ ನೀರ ಹನಿ ಹನಿಯಲು ನಿಲ್ಲದ, ಕೊಳದಿ ತುಂಬಿದ ನೀರ ಹನಿ ಹನಿಯಲು ನಿಲ್ಲದ. ವಾತ್ಸಲ್ಯದಿ ವಿರಸವ ಸವಿಯುತ್ತಿರುವೆ, ಜುಳು ಜುಳು ನಿನಾದದಲ್ಲಿ ಹರಿವ ನದಿಗಳಲ್ಲೆಲ್ಲ ನಿನ್ನ ಜೋಗುಳ ಹಾಡ ಕೇಳುತ್ತಿರುವೆ. ಬಯಲು ಗದ್ದೆಗಳು ಈ ಗುಡ್ಡ ಕಣಿವೆಗಳು ನಿನ್ನ ಪಾವನ ನಾಮ ನೆನಪಿಸುತ್ತಿವೆ. ಈ ಬಯಲು ಗದ್ದೆಗಳು ಈ ಗುಡ್ಡ ಕಣಿವೆಗಳು ನಿನ್ನ ಪಾವನ ನಾಮ ನೆನಪಿಸುತ್ತಿವೆ. ಹಸುರು ಚೆಲ್ಲಿ ಹವನದ ಕಣ ಕಣದಲು ನಿಲ್ಲದ, ಹಸುರು ಚೆಲ್ಲಿ ಹಬನದ ಕಣ ಕಣದಲು ನಿಲ್ಲದ. ಪುಣ್ಯನಾಮ ಸ್ಮರಣೆ ಕೇಳುತ್ತಿದೆ, ಜುಳು ಜುಳು ನಿನಾದದಲ್ಲಿ ಹರಿವ ನದಿಗಳಲ್ಲೆಲ್ಲ ನಿನ್ನ ಜೋಗುಳ ಹಾಡ ಕೇಳುತ್ತಿರು. ಬಯಲು ತುಂಬಿದ ಪಚ್ಚೆ ಬಯಲಿನ ಕಂಪಿನಲ್ಲಿ ನಿನ್ನ ಮಮತೆಯ ರಸವೇ ಒಸರುತ್ತಿರುವುದು. ಬಯಲು ತುಂಬಿದ ಪಚ್ಚೆ ಬಯಲಿನ ಕಂಪಿನಲ್ಲಿ ನಿನ್ನ ಮಮತೆಯ ರಸವೇ ಒಸರುತ್ತಿರುವುದು. ಆಗಸದ ವಿಸ್ತಾರ ಹರಹಿನ ಹಕ್ಕಿಗಳು, ಅಗಸದ ವಿಸ್ತಾರ ಹರಹಿನಲ್ಲಿ ಹಕ್ಕಿಗಳು ನಿನ್ನ ಮಂಗಳ ನಾಮ ಹಾಡುತ್ತಿಹವು. ಜುಳು ಜುಳು ನಿನಾದದಲ್ಲಿ ಹರಿವ ನದಿಗಳಲ್ಲೆಲ್ಲ ನಿನ್ನ ಜೋಗುಳ ಹಾಡ ಕೇಳುತ್ತಿರುವೆ. ಒಕ್ಕಲಿಗ ಉಳುವಾಗ ಗದ್ದೆಯಲ್ಲಿ ದುಡಿವಾಗ ನಿನ್ನ ಮೇಲೆ ಕರೆಯ ಹಾಡ ಕಟ್ಟುವನು. ಒಕ್ಕಲಿಗ ಉಳುವಾಗ ಗದ್ದೆಯಲ್ಲಿ ದುಡಿವಾಗ ನಿನ್ನ ಮೇಲೆ ಕರೆಯ ಹಾಡ ಕಟ್ಟುವನು. ಗೈಯುತ್ತ ಅನ್ನವನು ನೀಡುತ್ತಿರುವನು ನಿತ್ಯ, ಗೈಯುತ್ತ ಅನ್ನವನು ನೀಡುತ್ತಿರುವನು ನಿತ್ಯ. ಸದ್ದುಗದ್ದಲವಿರದೆ ನಾಡ ಕಟ್ಟುವನು, ಜುಳು ಜುಳು ನಿನಾದದಲ್ಲಿ ಹರಿವ ನದಿಗಳಲ್ಲೆಲ್ಲ ನಿನ್ನ ಜೋಗುಳ ಹಾಡ ಕೇಳುತ್ತಿರುವೆ. ಜುಳು ಜುಳು ನಿನಾದದಲ್ಲಿ, ಜುಳು ಜುಳು ನಿನಾದದಲ್ಲಿ ಹರಿವ ನದಿಗಳಲ್ಲಿ. ಕೆಆರ್ ಸವಿತಾ ಅವರು ಹಾಡಿರುವ ಕುವೆಂಪು ಅವರ ರಚನೆ. ಜೋತ್ಸ್ನೆ ತುಂಬಿ ತೊಳೋಕೆ ಹರಿಯೇ ಜೋತ್ಸ್ನೆ ತುಂಬಿ ತುಡುಕಿ ಹರಿಯೇ ಸ್ನಿಗ್ಧ ಶರತಾಲದಿ ಮುಗಿಲುರ